ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗ್ತಾ ಇದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827722006. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೇಳುಗರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಹೊಸಬ್ರು ಪ್ರಯತ್ನ ಮಾಡ್ಬೋದು, ಧಾರಾಳವಾಗಿ ನಿಮಗೆ ಫೋನ್ ಕರೆ ಸಿಗ್ಬೋದು, ಫೋನ್ ಮಾರ್ಗ ಲಭ್ಯ ಆಗ್ಬೋದು. 0827722006. ಕೇಳಿದ್ರೆ ಬೇಸಿಗೆಯ ಧಗೆ ಮಲೆನಾಡು ಕೊಡಗನ್ನು ಸೇರಿಕೊಂಡು ಅನೇಕ ಭಾಗಗಳಲ್ಲಿ ಹೆಚ್ಚಾಗಿದೆ ಅಲ್ವಾ? ಇವತ್ತು ನಾವು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ತಜ್ಞರಾದ ಪಾಟೀಲರನ್ನು ಸಂಪರ್ಕ ಮಾಡಿದ್ವಿ. ಪಾಟೀಲರು ಹೇಳ್ತಾ ಇದ್ರು, ಸಾಮಾನ್ಯವಾಗಿ 34-35 ಡಿಗ್ರಿ ಸೆಂಟಿಗ್ರೇಡ್ ಹೋಗೋದಿದೆ, ಆದರೆ ಈ ಸಾರಿ 36-37 ಅದನ್ನು ಮೀರಿ ಮಲೆನಾಡು ಪ್ರದೇಶಗಳಲ್ಲಿ ಉಷ್ಣತೆ ಹೆಚ್ಚಾಗಿದೆ. ಅಂದರೆ 2-3 ಡಿಗ್ರಿ ಸೆಂಟಿಗ್ರೇಡು ಹೆಚ್ಚಾಗಿರೋದ್ರಿಂದ ಎಷ್ಟೋ ಕಡೆಗೆ ಜನಗಳು ಆತಂಕಕ್ಕೊಳಗಾಗಿದ್ದಾರೆ. ನೀರಿನ ಕೊರತೆ, ಬೆಳೆ ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಥರ ತೋಡ್ಕೊಳ್ತಿದಾರಂತ ಅಂದ್ಕೊಂಡು ಹೇಳ್ತಾ ಇದ್ರು. ಈ ಕುರಿತಂತೆ ವಿಶೇಷವಾಗಿ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಸಲಹೆಗಳನ್ನು ನೀಡಲಿಕ್ಕಾಗಿ ನಾವು ಇವತ್ತು ಬೆಳಗ್ಗೆ ಅವರನ್ನು ಸಂಪರ್ಕಿಸಿ ವಿಚಾರಗಳನ್ನು ಧ್ವನಿಮುದ್ರಣ ಮಾಡಿಕೊಂಡಿದ್ದೀವಿ. ಬರುವ ಗುರುವಾರ 20ನೇ ತಾರೀಕು ಸಂಜೆ ಕಿಸಾನ್ ವಾಣಿಯಲ್ಲಿ ಆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಬೇಸಿಗೆಯ ಈ ಒಂದು ಸಂದರ್ಭದಲ್ಲಿ ಕಾಫಿ ಬೆಳೆಯನ್ನು ಹೇಗೆ ರಕ್ಷಣೆ ಮಾಡಬೇಕು, ಹೇಗೆ ಪೋಷಣೆ ಮಾಡಬೇಕನ್ನೋದ್ರ ಬಗ್ಗೆ SL ಪಾಟೀಲ್ ಅವರು ಸಲಹೆಗಳನ್ನು ನೀಡಿದ್ದಾರೆ. ಇನ್ನು ನಾಳೆ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವ ಕುರಿತು ಪುದಿಯೊಕ್ಕಡ ಎಂ ಮಧುಕುಮಾರ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಶುಕ್ರವಾರ ತಾರಸಿ ಕೃಷಿ ಬಗ್ಗೆ ಸೊಗಸಾಗಿ ಕೆಲಸ ಕೈಗೊಂಡು ಅನುಭವಗಳನ್ನು ತಿಳಿಸಿರುವ ಸಂಜೀವ್ ಜಗನ್ಮೋಹನ್ ಮತ್ತು ಕೃಷಿಯಲ್ಲಿ ನಿರತರಾಗಿರುವ ರಾಣಿ ಮುನ್ನಪ್ಪ ಅವರ ಸಂದರ್ಶನ ಬಿತ್ತರವಾಗ್ತಾ ಇದೆ. ಭಾನುವಾರ 23ನೇ ತಾರೀಕು ಪರಿಸರ ಪ್ರಿಯ ಕೃಷಿ ಪದ್ಧತಿಗಳಿಂದ ಕಾಫಿಯನ್ನು ಪೋಷಣೆ ಮಾಡುತ್ತಿರುವ ಮಡಿಕೇರಿ ತಾಲೂಕು ಹಾಕತ್ತೂರಿನ ನಾಚಿಯಪ್ಪನ್ ಅವರು ಚೆನ್ನಾಗಿ ಅನುಭವಗಳನ್ನು ತಿಳಿಸಿದ್ದಾರೆ. ಈ ಕುರಿತ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಹೀಗೆ ಪ್ರತಿದಿನ ಸಂಜೆ ಕಿಸಾನ್ ವಾಣಿಯಲ್ಲಿ ನಿಮಗೆ ಉಪಯುಕ್ತವಾಗುವ, ನಿಮಗೆ ಮಾರ್ಗದರ್ಶನ ನೀಡುವ ವಿಚಾರಗಳು ಪ್ರಸಾರವಾಗ್ತದವೆ, ಆಲಿಸ್ತಾ ಇರಿ, ಅನುಕೂಲಗಳನ್ನು ಮಾಡಿಕೊಳ್ತಾ ಇರಿ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು, ಕೆಲವು ವಿಶೇಷತೆಗಳನ್ನು ತಿಳಿಸ್ಬೋದು. ಸಂಪರ್ಕ ಮಾಡಲಿಕ್ಕೆ ಹೊಸಬ್ರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಚಾರ ವಿನಿಮಯ ಮಾಡೋದ್ರ ಜೊತೆಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೂ ಪ್ರಯತ್ನ ಮಾಡ್ಬೋದು. 0827722006 00 ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಮೂಡಿಬರ್ತಾ ಇದೆ. ಕೇಳುಗರೆ, ನಮ್ಮ ಕೇಳುಗರು ಈ ಸಂದರ್ಭದಲ್ಲಿ ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ವಿಷಯಗಳನ್ನು ತಿಳಿಸ್ಬೋದು. ಬೇಸಿಗೆ ಎಷ್ಟೋ ಕಡೆಗೆ ತಾಪತ್ರಯ ಕೊಟ್ಟಿದೆ, ನೀರಿನ ಕೊರತೆಯನ್ನು ಸೃಷ್ಟಿ ಮಾಡಿದೆ. ಇದನ್ನು ನಿಭಾಯಿಸಲಿಕ್ಕೆ ನಿಮ್ಮದೇ ಆದ ಕಾರ್ಯತಂತ್ರಗಳೇನಾದರೂ ಮಾಡಿಕೊಂಡಿದ್ದರೆ ಆ ಸಂಗತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬೋದು. ಕೇಳುಗರೆ, ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ನೇರ ಪ್ರಸಾರದಲ್ಲಿ 08272220006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ, ಮಾತಾಡ್ಬೋದು. ಕೇಳುಗರೆ, ಮಡಿಕೇರಿ ತಾಲೂಕನ್ನು ಸೇರಿಕೊಂಡು ಇತರೆ ತಾಲೂಕಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಶ್ರೋತೃಗಳು ಸಹ ಭಾಗವಹಿಸ್ಬೋದು. ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ಹಲೋ, ತಾವ್ಯಾರು? ಸರ್ ನಮಸ್ತೆ, ನಾನು ಚಿಮ್ಮಂಗಡ ಗಣೇಶ್, ಮೊದಲು ನಿಮ್ ಜೊತೆ ಮಾತಾಡಿದೀನಿ. ಗಣೇಶ್ ಅವರು ಎಲ್ಲಿಂದ? ಅದೇ ಶ್ರೀಮಂಗಲ ಪೊನ್ನಪಟ್ಟ ತಾಲೂಕು, ಶ್ರೀಮಂಗಲ ನಾಲ್ಕೇರಿ ಗ್ರಾಮ. ಶ್ರೀಮಂಗಲ ನಾಲ್ಕೇರಿ. ನಿಮ್ ಜೊತೆ ಫಸ್ಟ್ ಅಲ್ಲಿ ನಾನು ಮಾತಾಡಿದೀನಿ ಸರ್, ಸುಮಾರು ನಾನು ಯಾಕೆ ಅಂತ ಹೇಳಿದ್ರೆ ಬೇರೆಯವರಿಗೆ ಅವಕಾಶ ಮಾಡ್ಕೊಡೋಣ ಅಂತ ಮಾತಾಡ್ತಾ ಇದ್ದೀನಿ. ಒಳ್ಳೇದು ಒಳ್ಳೇದು ಒಳ್ಳೇದು. ಓಕೆ ಸರ್, ಎಷ್ಟೆಕರೆ ತೋಟ ಏನು ಹೇಳಿ? ಅದೇ 35 ಎಕರೆ ತೋಟ ಇದೆ ಸರ್. 35 ಎಕರೆ. ತಂದೆ ಕಾಲದಲ್ಲಿ ಸ್ವಲ್ಪನೇ ಮಾಡಿದ್ದು. ಭತ್ತ ಬೆಳ್ಕೊಳ್ತೀರಾ? ಹೌದು ಹೌದು, ಒಂದ್ 7 ಎಕರೆ ಗದ್ದೆ ನಡ್ತೀನಿ. ಓಹೋ, ಯಾವ್ದು ತಳಿ ಬೆಳ್ಕೊಂಡ್ರಿ? ನಾನು ಇವತ್ತು ತುಂಗಾ ತುಂಗಾ. ಈ ಸಾರಿ ಎಲ್ಲ ಕಟಾವಾಗಿದ್ ನೋಡಿದ್ರೆ ಇಳುವರಿ ಅದೆಲ್ಲ ಹೇಗೆ? ಇಳುವರಿ ಪರವಾಗಿಲ್ಲ ಸರ್ ಈ ವರ್ಷ. ನಿಮ್ಮ ಸಂಖ್ಯೆನ ಹೇಳಿ ಗಣೇಶಣ್ಣ. ಸರ್ ನಿಮ್ಮ ಸಂಖ್ಯೆನ ಹೇಳಿ. 944 94 032 76 ಹೌದು ಸರ್. ಓಕೆ. ತುಂಗಾ ಊಟ ಮಾಡ್ಲಿಕ್ಕೂ ಪರವಾಗಿಲ್ಲ, ಮತ್ತೆ ಮಾರಾಟಕ್ಕೂ ತೊಂದರೆ ಇಲ್ಲ ಅಲ್ವಾ? ತೊಂದ್ರೆ ಇಲ್ಲ ಸರ್. ಒಂದು ಎಕರೆಗೆ ಎಷ್ಟು ಇಳುವರಿ ನಿಮ್ಮಲ್ಲಿ ಬರುತ್ತೆ? ಒಂದು ಎಕರೆಗೆ ಅಂತ ಹೇಳಿದ್ರೆ ಒಂದು ಒಂದು 20 ಕ್ವಿಂಟಲ್ 25 ಕ್ವಿಂಟಲ್ ಬರ್ಬೋದು ಸರ್. ಪರವಾಗಿಲ್ಲ. ದನ ಕರುಗಳನ್ನ ಇಟ್ಕೊಂಡಿದ್ರ ಸರ್? ದನ ಕರುಗಳು, ಹಸುಗಳು, ಎಮ್ಮೆಗಳು ಇಟ್ಕೊಂಡಿದ್ರೆ? ಹೌದು, ದನ ಕರ ಒಂದು 7-8 ಇದಾವೆ. ಓಹೋ, ಕರಿಯ ಹಸುಗಳು ಇದಾವೆ 3. ಮತ್ತೆ ಕೆಲಸ ಕಾರ್ಯಕ್ಕೆ ಮನೆಯಿಂದ ಆಳು ಎಲ್ಲ ಲೇಬರ್ ಇದ್ದಾರೆ. ಹಲೋ. 35 ಎಕರೆ ತೋಟ, 7 ಎಕರೆ ಭತ್ತ, ಮತ್ ದನಕರುಗಳು ಅಂತಂದ್ರೆ ಕಾರ್ಮಿಕರು ಬೇಕೇ ಬೇಕಲ್ವಾ? ಹೌದು ಸರ್. ಖುಷಿ ಆಯ್ತು, ಒಳ್ಳೇದಾಗ್ಲಿ ಗಣೇಶಣ್ಣ. ನಿಮ್ಗೆ ಪ್ರಶ್ನೆ, ಆ ಪ್ರಶ್ನೆಗಿಂತ ಮುಂಚಿತವಾಗಿ ಈಗ ನಿಮ್ ಕಡೆಗೆ ಬಿಸಿಲಿನ ಧಗೆ ಹೇಗಿದೆ, ಹೇಗೆ ನಿಭಾಯಿಸ್ತದ್ರಿ? ಯಾವ್ದು ಸರ್? ಬಿಸಿಲು? ಬಿಸಿಲು ಬಹಳ ಬಿಸಿಲು ಇದೆ ಸರ್, ಈ ವರ್ಷ ಎಲ್ಲ ಭಯಂಕರ ಬಿಸಿಲು ಅಲ್ವಾ? ಕಾಫಿ ಫಸಲೆಲ್ಲ ಸುಮಾರು ಮಟ್ಟಿಗೆ ಹಾಳಾಗೋಗುತ್ತೆ. ಓಹೋ. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ನೀರು ಹೊಡಿದೆ ಹೋದ್ರೆ ಫಸಲು ನಾಶ ಆಗ್ತದೆ. ಅಯ್ಯಪ್ಪ, ಎಷ್ಟು ಕಟುವಾಗಿ ಹೇಳ್ತಾರೆ. ಬಹಳ ತೊಂದರೆ ಇದೆ. ಈ ತರ ಈ ಹಿಂದೆ ಯಾವಾಗ ನಿಮ್ಗೆ ಅನುಭವ ಆಗಿತ್ತು? ಅನುಭವ ಬಹಳ ಕಡಿಮೆ ಸರ್. ಈ ತರ ಬಿಸಿಲು, ಈ ತರ ಸೆಕೆ, ಈ ತರ ಮಳೆ ಹೊಡೆದು ಇರೋದು ಇದೇ ಅಪರೂಪ ಅಲ್ವಾ? ಇಲ್ಲಿವರೆಗೂ ನಿಮ್ ಕಡೆಗೆ ಮಳೆ ಎಷ್ಟು ಬಂತು? ನಮ್ ಕಡೆಗೆ 65 ಸೆಂಟ್ ಮಳೆ ಹೊಡೆದಿದೆ ಸರ್ ಜನವರಿ. ಓಹೋಹೋ, ನೋಡಿ, ಹೋದ ವರ್ಷ ಆಚೆ ವರ್ಷ ಎಲ್ಲ ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಈಗ ನಿಮ್ಗೆ ತೋಟಕ್ಕೆ ನೀರ್ ಕೊಡ್ಲಿಕ್ಕೆ ಕೆರೆ ಅಥವಾ ಕೊಳ? 2 ಕೆರೆ ಇದೆ ಸರ್, 2 ಮೋಟರ್ ಇದೆ, 5 HP ಮೋಟರ್, ಒಂದು ಹೊಳೆಯಿಂದ ಕೆರೆಗೆ ನೀರ್ ಬಿಡ್ತಾ ಇದ್ದೀನಿ. ಓಹೋಹೋ. ಮತ್ತೆ ಇನ್ನೊಂದು ಕೆರೆಯಲ್ಲಿ ನೀರಿದೆ, ಅಲ್ಲಿಂದ 16 HP ಮುಖಾಂತರ ತೋಟಕ್ಕೆ ಹೊಡಿತಾ ಇದ್ದೀನಿ. 48 HP ಅಲ್ಲಿ ಹೊಡಿತಾ ಇದ್ದೀನಿ. ತೋಟಕ್ಕೆ ಎಷ್ಟು ಸಾರಿ ಈಗ ನೀರ್ ಕೊಟ್ಟಂಗ ಆಯ್ತು? ಈಗ 2 ಸಾರಿ, ಇನ್ನು 2-3 ದಿವಸದಲ್ಲಿ 2 ಸಾರಿ ಕೊಟ್ಟಂಗೆ ಆಗುತ್ತೆ ಸರ್. ಅಂದ್ರೆ ಈಗ ಹೂ ಬರೋದಕ್ಕಿಂತ ಮುಂಚಿತವಾಗಿ ಹೂ ಆದ್ಮೇಲೆ ಕೊಟ್ಟು ಇನ್ನೆರಡು ಸಾರಿ ಕೊಟ್ಟಿದ್ದೀರಾ? ಹೂ ಬಂದ ಮೇಲೆ 1 ಸಾರಿ ಕೊಟ್ಟೆ, ಅಲ್ಲಿಂದ ಪುನಃ ಈಗ 2 ಸಾರಿ ಕೊಡ್ತಾ ಇದ್ದೀನಿ. ಓಹೋ, ಅದೇ ಕೊಡದೆ ಹೋದ್ರೆ ಕಾಫಿ ಬೆಳೆಗೆ ಸಮಸ್ಯೆನೆ ಅಲ್ವಾ? ಸಮಸ್ಯೆ ಸರ್, ಮಳೆ ಇಲ್ದ ಹೋದ್ರೆ ಬಹಳ ತೊಂದರೆ ಆಗುತ್ತೆ. ಈ ವರ್ಷ ಇದೇ ತರ ಆದ್ರೆ ಕುಡಿಯೋ ನೀರಿಗೂ ಬಹಳ ತೊಂದರೆ ಆಗುತ್ತೆ. ಹೌದು ಹೌದು. ನಿಜ. ಪೊನ್ನಂಪೇಟೆಗೆ ಶ್ರೀಮಂಗಲ ಎಷ್ಟು ದೂರ ಆಗುತ್ತೆ ಗಣೇಶಣ್ಣ? ಪೊನ್ನಂಪೇಟೆ ಶ್ರೀಮಂಗಲ 18 ಕಿಲೋಮೀಟರ್ ಸರ್. 18 ಕಿಲೋಮೀಟರ್ ಅದೇ. 18 ಕಿಲೋಮೀಟರ್. ಹೌದು. ಪ್ರಶ್ನೆ ತಮಗೆ ಗಣೇಶಣ್ಣ. ಹಾ ಹೇಳಿ ಸರ್. ಪ್ರಪಂಚದಲ್ಲಿ ಎಷ್ಟು ದೇಶಗಳಲ್ಲಿ ಕಾಫಿಯನ್ನ ಬೆಳೆಸಲಾಗ್ತಾ ಇದೆ ಅಂತ ಹೇಳ್ಬೋದಾ? ಎಷ್ಟು ದೇಶಗಳಲ್ಲಿ ಅಂತ? ಹಾ, ಎಷ್ಟು ದೇಶಗಳಲ್ಲಿ? ಕಾಫಿ ಕರ್ನಾಟಕದಲ್ಲಿ ಇದೆ. ಹಾ ಅಲ್ಲ, ದೇಶ ನಾನು ಕೇಳ್ತಾ ಇರೋದು ಈ ಭಾರತ ದೇಶದಲ್ಲಿ. ಓಕೆ ಓಕೆ ಓಕೆ ಓಕೆ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಹೌದು. ಒಂದು 4-5 ಕಂಟ್ರಿಯಲ್ಲಿ ಬೆಳಿಬಹುದು ಸರ್. ಜಾಸ್ತಿನೇ ಇದೆ ಇನ್ನು. ಹೌದಾ? ಹ್ಞೂ, ಜಾಸ್ತಿನೇ ಇದೆ. ಹೌದು. ಬ್ರೆಜಿಲ್, ವಿಯೆಟ್ನಾಮ್ ಇದೆ. ಹ್ಞೂ ನೋಡಿ, ಅಲ್ಲೇ ಎರಡು ಬಂದ್ಬಿಡ್ತು. ಹಾ, ವಿಯೆಟ್ನಾಮ್, ಬ್ರೆಜಿಲ್. ಮತ್ತೆ ಮತ್ತಿನ್ನೆಲ್ಲಿ ಗೊತ್ತಾಗಲ್ಲ ಸರ್. 80 ದೇಶಗಳಲ್ಲಿ ಕಾಫಿಯನ್ನ ಬೆಳೆಸಲಾಗ್ತಾ ಇದೆ. 20 ದೇಶಗಳಲ್ಲಿ? 80 80. ನೋಡಿ ನೋಡಿ ನೋಡಿ, ಸುಮ್ಮನೆ ಈಗ ನಿಮ್ ಮೊಬೈಲ್ ಅಲ್ಲಿ, ನಿಮ್ ಮೊಬೈಲ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಒತ್ತಿ ಕಾಫಿ ಗ್ರೋಯಿಂಗ್ ಕಂಟ್ರೀಸ್ ಅಂತ ಎಲ್ಲ ಬಂದ್ಬಿಡುತ್ತೆ. ಯಾವ್ಯಾವ ದೇಶಗಳಲ್ಲಿ ಕಾಫಿಯನ್ನ ಬೆಳೆಸಲಾಗ್ತಾ ಇದೆ ಅಂತ ಎಲ್ಲ ಪಟ್ಟಿ ಸಿಕ್ಬಿಡುತ್ತೆ. ಹೌದು. ಅಂದ್ರೆ ನಾವು ನಮ್ಮ ಪ್ರದೇಶದ ಮಾತ್ರ ಹೆಚ್ಚಾಗಿ ತಿಳ್ಕೊಂಡಿರ್ತೀವಿ, ಇನ್ನು ಹೊರಗಡೆ ಏನೇನಾಗ್ತಾ ಇದೆ ಅಂತ ಗಮನಿಸೇ ಇರುವುದಿಲ್ಲ. ಹೌದು. ಸಂತೋಷ ಆಯ್ತು ತಾವು ಸಂಪರ್ಕ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ. ನಾನು ಸುಮಾರು ಟೈಮ್ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದೆ, ಅದಕ್ಕೆ ಬೇರೆಯವರಿಗೆ ಅವಕಾಶ ಕೊಡೋಣ ಅಂತ ಹೇಳಿ. ಒಳ್ಳೇದು ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದು ಗಣೇಶಣ್ಣ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಕೇಳಿದ್ರೆ ನೋಡಿ, ಗಣೇಶ್ ಅವರಿಗೆ ಒಳ್ಳೆ ಅನುಭವ ಇದೆ. 35 ಎಕರೆ ಕಾಫಿ ತೋಟ, 7 ಎಕರೆಯಲ್ಲಿ ಭತ್ತ ಬೆಳ್ಕೊತಾರೆ, ಹಸುಗಳನ್ನು ಇಟ್ಕೊಂಡಿದ್ದಾರೆ, ಮತ್ತು ರೇಡಿಯೋ ಕೇಳಿಕೊಂಡು ಒಂಥರ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಆಗಿಂದಾಗೆ ಒಂದು ರೀತಿ ಅವಲೋಕನ ಮಾಡ್ತಾ ಇದ್ದರೆ, ಓಹೋ ಹೇಗೂ ಇದೆ ಅಲ್ಲ ಅಂತ ಆಶ್ಚರ್ಯ ಆಗ್ಬೋದು ಶ್ರೋತೃಗಳೇ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ನಿಮ್ಮಲ್ಲಿರುವ ವಿಶೇಷತೆಗಳನ್ನು ತಿಳಿಸೋದ್ರ ಜೊತೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. 08272220006 ಎರಡರ ಮುಂದೆ 406 ಈ ಸಂಖ್ಯೆ ಲಭ್ಯ ಇದೆ. ಕೇಳಿದ್ರೆ ನಿಸರ್ಗದಲ್ಲಿ ಎಷ್ಟೊಂದು ವ್ಯತ್ಯಾಸಗಳು ಕಂಡುಬರ್ತಾವಲ್ವ? ನಾವು ಬರೀ ಮನುಷ್ಯರ ಬಗ್ಗೆ ಮಾತಾಡ್ತಿರ್ತೀವಿ, ಆದರೆ ನಿಸರ್ಗನೇ ಒಂಥರ ವಿಚಿತ್ರ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ ಹೇಳಿ, ಯಾರು ತಾವು? ಸಜ್ಜಿತ್ ಅಲ್ವಾ? ಹಾಂ, ಎಲ್ಲಿಂದ ಸಜ್ಜಿತ್ ಅವ್ರೆ? ಗುಡ್ಡೆ ಹೊಸೂರು. ಸ್ವಲ್ಪ ಮೊಬೈಲು ಹತ್ತಿರ ಇಟ್ಕೊಳ್ಳಿ, ಎಲ್ಲೋ ದೂರ ಮಾತಾಡ್ತಿದ್ರೆ ನನ್ನ ಹತ್ರ. ಹತ್ತೂರ ಹತ್ರ ಅಲ್ವಾ? ಏನ್ ಕೆಲಸ ಮಾಡ್ತಿದ್ರಿ ಸಜ್ಜಿತ್ ಈಗ? ಶುಂಠಿ ಒಳ್ಳೆ ಬೆಲೆ ಬಂತ? ಹೋದ ಸಾರಿ ಹಾಕಿದ್ದೆಷ್ಟು? ಹೋದ ಸಾರಿ ಎಷ್ಟು ಹಾಕಿದ್ರಿ ಸುಜಿತ್? ಈ ಸಲ ಒಂದು 3 ಎಕರೆ. ಅಲ್ಲ, ಹೋದ ಸಾರಿ? ಹೋದ ಸಲ ಒಂದು 4 ಎಕರೆ. 4 ಎಕರೆ. ಹೇಗೆ ಬೆಳೆ ಬಂತು, ಬೆಲೆ ಸಿಕ್ತು? ಬೆಳೆ ತುಂಬಾ ಬಂದಿಲ್ಲ ಸರ್, ಅಂತೂ ಬೆಲೆ ಸಿಕ್ತು. ಏನ್ ಸಿಕ್ತು ಬೆಲೆ? ಬೆಲೆ 2200 ಸರ್. ಓ, 2200. ಈಗ 5000 ರೂಪಾಯಿ ಮೀರಿ ಹೋಗಿದೆ ಅಲ್ವಾ? ಐದೂವರೆ ಸಾವಿರ. ಉಳಿಸ್ಕೊಂಬ್ಲಿಲ್ವಾ? ಏನ್ ಸರ್, ಕೊಟ್ಬಿಟ್ರೆ ಎಲ್ಲ ಪೂರ್ಣ? ಎಲ್ಲ ಪೂರ್ತಿ ಕೊಟ್ಟ. ನಾವು ಸೀಡ್ಸಿಗೆ ಮಾತ್ರ ಇಟ್ಕೊಂಡಿದ್ದ. ಓ, ನಿಮ್ಗಾಗಿ ಇಟ್ಕೊಂಡಿದ್ರಾ? ಈ ಸಾರಿ 3 ಎಕರೆಗೆ ಹಾಕೊಂಡಿದ್ರಿ. ಪ್ರತಿ ವರ್ಷನೂ ಬೇರೆ ಬೇರೆ ಜಾಗದಲ್ಲಿ ಬೆಳೀತಾ ಇರ್ತೀರಿ? ಗುತ್ತಿಗೆ ಜಾಗ ಅಲ್ವಾ? ಈಗೆಲ್ಲ ಏನು 1 ಎಕರೆಗೆ ಗುತ್ತಿಗೆ ಕೊಡ್ತಾದ್ರಿ? ಓಹೋ, ಬೋರ್ವೆಲ್ ನೀವೇ ಕೊರೆಸಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಗುಡ್ಡೆ ಹೊಸೂರು ಮತ್ತೆ ಕುಶಾಲನಗರ ಹತ್ರ ಅರಶಿನಗುಪ್ಪೆ. ಅರಶಿನಗುಪ್ಪೆ ಶುಂಠಿ ಬೆಳೆಗಾರರು ಯಾರು ಹೇಳಿ? ಬೇಬಿ. ಹಾ, ಬೇಬಿ ಅವ್ರ ಸಂಪರ್ಕ ಇದೆಯಲ್ವಾ? ಹೋಗ್ಬೇಕು ಹೋಗ್ಬೇಕು ನೀವು ಅಂತವ್ರೆಲ್ಲ ನೀವು ಸಂಪರ್ಕ ಮಾಡಿದ್ರೆ ಒಂಥರ ರೋಮಾಂಚನ ಅನಿಸುತ್ತೆ. ನೋಡಿ, 40-45 ಎಕರೆ ಶುಂಠಿ ಬೆಳೀತಾರಂದ್ರೆ ಅದೆಂಥ ಪ್ರಯತ್ನ. ಅಬ್ಬಾ ಅಬ್ಬಾ, ಅದು 1 ಎಕರೆಗೆ 3-4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ನೀವು ಎಷ್ಟು ಖರ್ಚನ್ನು ಇದು ಮಾಡ್ಕೊಂತೀರಿ? ಓಹೋ, ನಿಮ್ದು ಅಷ್ಟೇ ಆಗುತ್ತಾ? ಹ್ಞೂ, ನೋಡಿ. ಹಾಂ, ಆದರೂ ನಿಮ್ದು ಒಂದು ವಿಶೇಷ ಏನಂದ್ರೆ ನಿಮ್ದು ಸ್ವಂತ ಜಾಗ ಬಹಳ ಕಡಿಮೆ ಅಲ್ವಾ? ಹೌದು, ಜಾಗ ಕಮ್ಮಿ. ಹಂಗಾಗಿ ಈ ಸಲ ಆ ಕಡೆ ಕೊಪ್ಪದಲ್ಲಿ ಹಾಕಿರೋದು ಸರ್. ಹಾಂ ಹಾಂ ಹಾಂ, ಹುಡುಕ್ತಾ ಇರ್ತೀರಿ ಹೊಸ ಹೊಸ ಜಾಗ ಅಲ್ವಾ? ನೋಡಿ, ಆ ಥರ ಈ ಹೋರಾಟ ಮತ್ತು ಪ್ರಯತ್ನಗಳು ಇದ್ರೆ ಜೀವನದಲ್ಲಿ ಬೆಳಿತೀವಿ. ಸುಜಿತ್ ಎಷ್ಟು ವಯಸ್ಸು ತಮಗೆ? ನನಗೆ 30 ಸರ್. 30. ಹಾಂ, ಈ ಕೃಷಿಯಲ್ಲೇ ದುಡಿಮೆ ಮಾಡಿ ಬೆಳವಣಿಗೆ ಆಗ್ತಾ ಇದೀರಲ್ವಾ? ಹೌದು. ಒಳ್ಳೇದು ಒಳ್ಳೇದು, ಖುಷಿ ಆಯ್ತು. ಹೌದಾ? ಮನೆ ಕಟ್ಟಿಸ್ಲಿಕ್ಕೆ ಎಷ್ಟು ಲಕ್ಷ ವೆಚ್ಚ ಆಗಿರ್ಬೋದು? ಏನ್ ಸರ್, ಮನೆ ಎಷ್ಟು ವೆಚ್ಚ ಮಾಡಿ ಕಟ್ಟಿಸಿದ್ರಿ? ಮನೆ ಒಂದು 24-25 ಲಕ್ಷ. ಹ್ಮ್, ನೋಡಿ. ಹ್ಮ್, ಅದೆಲ್ಲದು ಕೃಷಿಯಿಂದ ಬಂದಿದ್ದು? ಹೌದು, ನಾನು ಮತ್ತೆ ಅದೇ ಫೋನ್ ಕಳೆದ ಆಚೆ ಒಂದು 3 ವರ್ಷ ಹಿಂದೆ ಮಾಡಿದೆ ಸರ್, ಅದೇ ಹಂದಿ ಸಾಕಾಣಿಕೆ. ಹಂದಿ ಸಾಕಾಣಿಕೆ ಈಗಲೂ ಮಾಡಿದಿರಾ? ಹಂದಿಗಳನ್ನು ಸಾಕ್ತಾ ಇದ್ರಿ ಈಗಲೂ? ಈಗಲೂ ಇದೆ ಸರ್. ಹಾ, ನೋಡಿ, ಖುಷಿ ಆಯ್ತು ಖುಷಿ ಆಯ್ತು. ಸಜಿತ್, ನಿಮ್ದು ನಂಬರ್ ಒಂದ್ ಸಾರಿ ಹೇಳಿ. 9-6-9-6-3-2-2. ಹಾ, 5-9-8-4-1. 5-9-5-9-8-4-1. ಓಕೆ. ಪ್ರಶ್ನೆಯ ತಮಗೆ, ದೇಶದಲ್ಲಿ ಒಟ್ಟು ಎಷ್ಟು ಕೃಷಿ ವಿಶ್ವವಿದ್ಯಾನಿಲಯಗಳು ಇದಾವೆ ಅಂತ ಹೇಳ್ಬೋದಾ? ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್, ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಒಂದಿದೆ, ಧಾರವಾಡದಲ್ಲಿದೆ, ರಾಯಚೂರಿನಲ್ಲಿದೆ, ಇನ್ನು ಬೇರೆ ಬೇರೆ ಕಡೆ ತೋಟಗಾರಿಕೆ ವಿಶ್ವವಿದ್ಯಾಲಯಗಳು, ಆಮೇಲೆ ಪಶುಪಾಲನಾ ವಿಶ್ವವಿದ್ಯಾಲಯಗಳು ಹೀಗಿದ್ದಾವೆ. ಒಟ್ಟು ನಮ್ಮ ದೇಶದಲ್ಲಿ ಎಷ್ಟು ಕೃಷಿ ವಿಶ್ವವಿದ್ಯಾಲಯಗಳು ಇದಾವೆ ಅಂತ ಅಂದ್ಕೊಂಡು ಏನಾದರೂ ನಿಮ್ಮ ಗಮನಕ್ಕೆ ಬಂದಿರಬಹುದಾ? ನೋಡಿ, ನಿಮ್ಮ ಮನಸ್ಸನ್ನು ನಿಮ್ಮ ಮೆದುಳನ್ನು ಕೇಳಿ ಒಂದ್ಸಾರಿ. ಗೊತ್ತಿಲ್ಲ ಸರ್, ಒಂದು 24. ಓಹೋ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗಬೇಕು. 40 ಕೃಷಿ ವಿಶ್ವವಿದ್ಯಾಲಯಗಳು ದೇಶದಲ್ಲಿದ್ದಾವೆ. 40. ಹ್ಞೂ, ಹೌದೌದು. ನೀವು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಬಂದಿದ್ದೀರಾ? ಬೆಂಗಳೂರಿಗಾಗಲಿ, ರಾಯಚೂರಿಗಾಗಲಿ, ಧಾರವಾಡಕ್ಕಾಗಲಿ ಅಥವಾ ಶಿವಮೊಗ್ಗಕ್ಕೆ? ಹ್ಞೂ, ಕೃಷಿ ಮೇಳ ಮತ್ತು ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ, ಹೋಗ್ಬೇಕಲ್ಲ. ಒಂಥರ ದೇವಸ್ಥಾನಕ್ಕೆ ಸಮಾನ ಅಥವಾ ದೇವಸ್ಥಾನ ಥರದ ಸಂಸ್ಥೆಗಳು ನಿಮ್ಮ ರೈತರಿಗೆಲ್ಲ. ಇಲ್ಲ, ಸಿಗುತ್ತೆ, ಅದೇನೋ ಅವಕಾಶ ಅಂತ ಸಂದರ್ಭ ಬಂದಿರಲ್ಲ ಅಷ್ಟೇ ನಿಮಗೆ. ಪ್ರಯತ್ನ ಮಾಡಿ. ಎಂತೆಂಥ ವಿಜ್ಞಾನಿಗಳು, ತಜ್ಞರು ಇರ್ತಾರೆ, ಆಮೇಲೆ ನಿಮಗೂ ಪ್ರಶಸ್ತಿಗಳು ಬರ್ಬೋದು. ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆಗಲಿ, ಬೇರೆ ಕೃಷಿ ವಿಶ್ವವಿದ್ಯಾಲಯಗಳು ರೈತರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಕರೆಸಿ ಅಲ್ಲಿ ಸನ್ಮಾನ ಮಾಡ್ತಾರೆ. ಹೌದು, ನಿಮಗೂ ಪ್ರಶಸ್ತಿ ಬರಲಿ, ವಿಶ್ವವಿದ್ಯಾಲಯದ ದರ್ಶನ ಆಗಲಿ ನಿಮಗೆ. ಹಾಂ, ಒಳ್ಳೆಯದು. ಹಾಂ, ಧನ್ಯವಾದ, ನಮಸ್ಕಾರ. ಕೇಳಿಗರೆ, ಕೊಡಗನ್ನು ಸೇರಿಕೊಂಡು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಜಿತ್ ಅಂತವರು ಇದ್ದಾರೆ. ತಮ್ಮ ಅಲ್ಪ ಜಮೀನಲ್ಲಿ ಅಥವಾ ಜಮೀನು ಇಲ್ಲದಿದ್ದರೂ ಬೇರೆಯವರ ಜಮೀನನ್ನು ಗುತ್ತಿಗೆ ತೆಗೆದುಕೊಂಡು ಪರಿಶ್ರಮದಿಂದ ಚೆನ್ನಾಗಿ ಬೆಳವಣಿಗೆ ಆಗಿರೋದನ್ನು ನಾವು ಕಂಡು ಸಂತೋಷಪಟ್ಟಿದ್ವಿ. ಇದೇ ಶ್ರಮದ ಪ್ರತಿಫಲ. ಶ್ರಮ ಇದ್ರೇ ಶಕ್ತಿ, ಶಕ್ತಿ ಇದ್ರೇ ಶ್ರೇಯಸ್ಸು ಅಲ್ವಾ? ಶ್ರಮ ಎಷ್ಟು ಚೆನ್ನಾಗಿ ಬೆಳೆಸುತ್ತೆ ಅನ್ನೋದನ್ನು ನಾವು ಬೆಳವಣಿಗೆ ಆಗಿರೋರ ಒಂದು ಅವಲೋಕನವನ್ನು ಮಾಡ್ತಾ ಹೋದರೆ ನಿಜವಾಗಿಯೂ ಅರ್ಥ ಆಗುತ್ತೆ. ಸಂಪರ್ಕ ಮಾಡಿ ಮಾತನಾಡಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. 08-2-2-2-2-0-0-0-0-6. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಶ್ರೋತೃಗಳೇ, ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು. ಗಮನಿಸ್ಕೊಳ್ಳಿ, ಬರುವ ಗುರುವಾರ ನಮ್ಮ ನಿಲಯದಿಂದ ಬೇಸಿಗೆ ಈ ದಿನಗಳಲ್ಲಿ ಕಾಫಿ ಬೆಳೆಯ ರಕ್ಷಣೆ ಮತ್ತು ಪೋಷಣೆ ಈ ಕುರಿತಂತೆ ತಜ್ಞರಾಗಿರುವ SL ಪಾಟೀಲ್ ಅವರು ಚೆನ್ನಾಗಿ ಮಾತಾಡಿದರೆ, ಸಲಹೆಗಳನ್ನು ನೀಡಿದರೆ. ಕಾಫಿ ಬೆಳೆಗಾರರು ತಪ್ಪದೇ ಕೇಳುವ ಕಾರ್ಯಕ್ರಮ ಇದು. ಕಾಫಿ ಬೆಳೆ ಪ್ರಸ್ತುತ ಈ ಒಂದು ಧಗೆಯಿಂದ ಹೇಗೆ ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ನೀವು ಕೆಲಸಗಳನ್ನು ಮಾಡಬೇಕನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮವನ್ನು ನೀವು ಕೇಳಲಿಕ್ಕೆ ಬಿಡು ಮಾಡಿಕೊಳ್ಳಿ, ಹಾಗೆ ಇತರರಿಗೂ ಕೇಳೋ ರೀತಿಯಲ್ಲಿ ನಿಮ್ಮ ವಾಟ್ಸಪ್ ಗುಂಪುಗಳಿಗೂ ಸುದ್ದಿಯನ್ನು ತಿಳಿಸ್ಬೋದು. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಸಂಪರ್ಕ ಮಾಡಲಿಕ್ಕೆ ಹೊಸಬರು ಪ್ರಯತ್ನ ಮಾಡಿ 08272200006. ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ನಾವು ಎಷ್ಟು ಮಾತಾಡಿದ್ರೂ ಸಾಲದೆ. ಕೃಷಿ ವಿಶ್ವವಿದ್ಯಾಲಯಗಳನ್ನು ಬರೀ ವ್ಯಾಸಂಗಕ್ಕಾಗಿ ಸರ್ಕಾರ ಸ್ಥಾಪನೆ ಮಾಡಿಲ್ಲ ಶ್ರೋತೃಗಳೇ. ತಮಗೂ ಗೊತ್ತು, ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ ಈ ಮೂರು ಘನ ಉದ್ದೇಶಗಳನ್ನು ಇಟ್ಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರ್ತವೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ಕಾರ. ಹಾಂ, ತಮ್ಮ ಹೆಸರು ಮಾತಾಡಿ. ತಮ್ಮ ಹೆಸರು? ಹಲೋ. ಹಾಂ, ನಿಮ್ಮ ಹೆಸರು? ಹಲೋ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಹಲೋ. ಹಾಂ, ನಿಮ್ಮ ಹೆಸರು ಹೇಳಿ. ಅಮ್ಮ ಕೇಳ್ತಾ ಇಲ್ಲ. ಕೇಳ್ತಾ ಇದೆ, ನಿಮ್ಮ ಧ್ವನಿ ನಮಗೆ ಕೇಳ್ತಾ ಇದೆ. ಹಾಂ, ಮಾತಾಡಿ. ಹೌದಾ ಅಂತೀರಿ? ಮತ್ತೆ ಹೆಸರೇನಂದ್ರಿ ಅಮ್ಮ? ಹಲೋ. ನಿಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ ಅಂತ. ಹೆಸರೇನಂದ್ರಿ? ಗೌರಮ್ಮ. ಯೋಗಮ್ಮ? ಎಲ್ಲಿಂದ ಅಮ್ಮ? ಅಮ್ಮತ್ತಿಂದ. ಅಮ್ಮತ್ತಿಂದ. ಎಷ್ಟು ವಯಸ್ಸು ಅಮ್ಮ? ವಯಸ್ಸು ನನಗೆ 60 ಆಗಿದೆ ಸರ್. 60 ಜಾಸ್ತಿನಾಗಿದೆ ಅನಂತ ಅಲ್ವಾ? ಏನಪ್ಪ, 60 ಹೆಚ್ಚಾಗಿರ್ಬೇಕು. ಏನು ಓದಿದಿರಿ ತಾವು? ಕಾಫಿ ತೋಟದಲ್ಲ ಎಷ್ಟಿದೆ ಅಮ್ಮ? 1.5 ಎಕರೆ. ಮತ್ತೆ ಗದ್ದೆ ಏನಾದ್ರೂ ಇದೆಯಾ? ಗದ್ದೆ ಇದೆ. ಹಾ, ಎಷ್ಟಿದೆ? ಆನೆ ಕಾಟದಿಂದ ಯಾವ್ದು ಮಾಡ್ತಾ ಇಲ್ಲ ಸರ್. ಓ, ಅಷ್ಟೊಂದು ಆನೆಗಳು ಬರ್ತವ ಅಮ್ಮತ್ತಿ ಸುತ್ತಮುತ್ತ? ಮತ್ತೇನ್ ಮಾಡ್ತೀರಿ ಗದ್ದೆಯಲ್ಲಿ? ಬಾಳೆ ಮಾಡೋದಿಲ್ಲ. ಹಾ, ದನಕರು ಸಾಕಿಲ್ವಾ? ಇನ್ನೊಂದೆರಡು ಸಾಕೊಂಡ್ರೆ ದನಕರುಗಳಿಗೆ ಏನು ಆನೆಗಳು ಬಂದು ಕಾಟ ಕೊಡಲ್ಲಲ್ವಾ? ಕಾಟ ಕೊಡಲ್ಲ ಅಂದ್ರೆ ಬೇಸಿಗೆಯಲ್ಲಿ ಕಷ್ಟ. ಹಾ, ಬೇಸಿಗೆಯಲ್ಲಿ ಮೇವು ಜೋಡಿಸೋದ್ ಕಷ್ಟ. ಹೌದು, ಹುಲ್ಲಿಗೆ ಕಷ್ಟ, ಸಿವಿಲಿಗೆ. ಹೌದು ಹೌದು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಅಮ್ಮ? ಮನೆಯಲ್ಲಿ ನಾನು, ನನ್ನ ಮಗ, ನನ್ನ ಗಂಡ. ಈಗ 1.5 ಎಕರೆಯಲ್ಲಿ ಜೀವನವನ್ನ ಸಾಗಿಸ್ಲಿಕ್ಕೆ ಏನೇನು ದಾರಿಗಳನ್ನ ಕಂಡ್ಕೊಂಡಿದ್ರಿ? ಅಡಿಕೆ ನೆಟ್ಟಿದೀವಿ. ಅಡಿಕೆ? ಓಹೋ. ಮೆಣಸು ನೆಟ್ಕೊಂಡಿದ್ದೀನಿ. ಸ್ವಲ್ಪ ಬಾಳೆ ನೆಟ್ಕೊಂಡಿದ್ದೀನಿ. ಖರ್ಚಿಗಿರೋದೆಲ್ಲ ತರಕಾರಿ ಅದೇ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಆನೆಗಳದ್ದು ಕಾಟ ಅಂತ ಹೇಳ್ತೀರಿ, ಬಾಳೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀರಿ? ತಿಂದ್ಕೊಂಡು ಹೋಗ್ತಾ ಇರ್ತದೆ. ಉಳಿದದ್ದು ನೀವು ಬಳಸ್ಕೊಳ್ಳೋದು? ಎಷ್ಟು ತಿನ್ಕೊಂಡು ಹೋಗ್ಲಿ ಹೋಗ್ಲಿ, ಆಮೇಲೆ ಉಳಿದದ್ದು ನಮಗೆ ಅಂತ ಅನ್ಕೊಂಡು. ನೋಡಿ, ಅದು ಎಷ್ಟೇ ತಿಂದ್ರು ನಮ್ಗೆ ಉಳಿಸಿ ಹೋಗೇ ಹೋಗುತ್ತಲ್ವಾ? ಎಲ್ಲದೂ ತಿನ್ನಲ್ಲ ಅಲ್ವಾ? ಇಲ್ಲ, ಅದು ಒಂದು ಗಿಡ ಮುಟ್ಟಿದ್ರೆ ಸಾಕು. ಏಳೆಂಟು ಗಿಡ ಎಲ್ಲ ಖಾಲಿ ಮಾಡಿ. ಹೌದು, ಓಡಾಟಕ್ಕೆ. ಹೌದು ಹೌದು. ಬಾಳೆದು ಎಂತದ್ದು ಹೂ ಬಾಳೆ ಹಾಕೊಂಡಿದ್ರ? ಏನು, ಯಾವ ಬಾಳೆ ಹಾಕೊಂಡಿದ್ರಿ? ನೇಂದ್ರ ಬಾಳೆ. ನೇಂದ್ರ ಬಾಳೆ. ಆಮೇಲೆ ಪಚ್ಚಗದ್ದೆ. ಪಚ್ಚಗದ್ದೆ ಇದೆಯಲ್ಲ ಸರ್, ಅದು ಹಾಕೊಂಡಿದ್ದೀನಿ. ಇನ್ನೊಂದು ಬಣ್ಣದ ಬಾಳೆ ಬರುತ್ತಲ್ಲ, ಕೇಸರಿ ಬಣ್ಣದ್ದು. ಮತ್ತೆ ಕರಿಬಾಳೆ ಇದೆ. ಕರಿಬಾಳೆ ಇದೆ. ಚಂದ್ರಬಾಳೆ ಇದೆಯಾ? ಇಲ್ಲ ಸರ್, ಒಂದು ಕೆಂಪು ಬಾಳೆ ನೆಟ್ಕೊಂಡಿದ್ದೀನಿ. ಒಂದು 2-3 ಗೊನೆ ಐತೆ ಅಷ್ಟೇ. ಪರವಲ್ಲ ಪರವಲ್ಲ, ಒಂದು 4-5 ತರದ್ದು ಬಾಳೆ ಹಾಕೊಂಡಿದ್ದೀರಿ ಅಲ್ವಾ? ಹೌದು ಹೌದು, ಒಳ್ಳೇದು. ನಿಮ್ಗೆ ಇಂಗ್ಲೀಷು? ಇಂಗ್ಲೀಷು ನಿಮಗೆ ಗೊತ್ತಿದೆ ಅಲ್ವಾ? ಇಂಗ್ಲೀಷು ಗೊತ್ತಿದೆಯಲ್ಲ ಅಮ್ಮ? ಯಾವ್ದೆಲ್ಲ ಆಗ್ತದೆ ಆಗ್ತಾ ಕೆಲಸ ಮಾಡ್ಕೊಂಡಿರೋ. ಹೌದು ಅಲ್ಲ, ಇಂಗ್ಲೀಷು ಕೆಲವೊಂದು ಪದಗಳು ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ? ಇಂಗ್ಲೀಷು ಕೆಲವೊಂದು ಪದಗಳು ನಿಮಗೆ ಗೊತ್ತು ಅಲ್ವಾ? ಗೊತ್ತಿದೆ ಸರ್. ಹೌದು, ಮೀಡಿಯಮೇ ಓದಿದೆವು. ಓ, ನೋಡಿ, ಸ್ವಲ್ಪ ನನ್ನ ಮಗಳು ಸತ್ತೋದ್ಲು, ಅಲ್ಲಿಂದ ಇಚ್ಚಿಗೆ ನನಗೆ ತಲೆನೆ ಒಂಥರ. ಹೌದು, ಘಾಸಿ ಆಗಿದೆ, ಸಹಜ, ನೋವು ಆಗ್ತದೆ. ಬಾಳೆಯನ್ನ ಇಂಗ್ಲಿಷ್ನಲ್ಲಿ ಏನಂತ ಕರೀತೀರಮ್ಮ? ಬಾಳೆಯನ್ನ? ಹಾ, ಬಾಳೆಯನ್ನ. ನೋಡಿ ಎಷ್ಟು ಸುಲಭವಾಗಿ ಸಿಗ್ತ ಅಲ್ವಾ? ಹೌದು. ದ್ರಾಕ್ಷಿ ಇವಾಗ ಏನ್ ಗೊತ್ತಾ, ಒಂಥರ ತಲೆ ಒಂಥರ ಬಿಸಿ ಬಿಸಿ ಆಗ್ಬಿಡ್ತದೆ. ಇಲ್ಲ, ಕಡಿಮೆ ಮಾಡ್ಕೊಳ್ಳಿ, ನಿಮಗೆ ನಿಮಗೆ ಒಳ್ಳೇದಾಗುತ್ತೆ. ಈಗ ಮಗಳು ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಹೇಳಿ? ಆಯ್ತು, 9-10 ವರ್ಷ. ಒಬ್ಬೊಬ್ಬ, 9-10 ವರ್ಷ ಆದ್ರೂ ಆ ನೋವು ಇಟ್ಕೊಂಡಿದ್ದೀರಲ್ಲಮ್ಮ. ಹೌದು ಅಲ್ಲ, ಇರುತ್ತೆ, ಆದ್ರೂ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಒಳ್ಳೇದಕ್ಕೆ. ವರ್ಷದಲ್ಲಿ ಸಾಗಿಸ್ಬಿಟ್ಟೆ ಸರ್. ಹೌದು, ಅಯ್ಯೋ. ಅಲ್ಲ, ನೋವಿರುತ್ತೆ ಆದ್ರೂ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದ್ರಮ್ಮ, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ದ್ರಾಕ್ಷಿಗೆ ಏನಂತಾರೆ ಇಂಗ್ಲಿಷ್ ನಲ್ಲಿ? ದ್ರಾಕ್ಷಿಗೆ ದ್ರಾಕ್ಷಿ, ದ್ರಾಕ್ಷಿಗೆ ಗ್ರೇಪ್ಸು. ಹಾ, ಸರಿಯಾಗಿದೆ. ಆಮೇಲೆ ಕಲ್ಲಂಗಡಿ ಹಣ್ಣು ಈಗ ಸೀಸನ್ನು ಎಲ್ಲ ಕಡೆಗೆ ಸಿಗ್ತಾ ಇದೆ. ಕಲ್ಲಂಗಡಿ ಹಣ್ಣಿಗೆ ಏನಂತಾರೆ? ಕಲ್ಲಂಗಡಿ ಹಣ್ಣಿಗೆ ಇಲ್ಲ ಗೊತ್ತು, ತಕ್ಷಣ ನೆನಪಿ ಬರ್ತಾರೆ. ವಾಟರ್ ಮೆಲಾನ್. ಹೌದು, ಮೆಲಾನ್ ಅನ್ನೋ ಒಂದು ಪದದಲ್ಲಿ ಏನೇನು ಅಕ್ಷರಗಳಿದಾವೆ ಅಂತ ಹೇಳ್ಬೋದಾ? ಮೆಲಾನ್ ವಾಟರ್ ಅನ್ನೋದು ಗೊತ್ತಾಗುತ್ತೆ, WATER ವಾಟರ್ ಮೆಲಾನ್, MELON ಮೆಲಾನ್ ಅಲ್ವಾ ಅದು. ನಾವು ತಿನ್ನುವ ಕೆಲವೊಂದು ತರಕಾರಿ ಗುಂಪಿಗೆ ಸೇರಿದೆ ವಾಟರ್ ಮೆಲಾನ್. ಯಾವ ತರಕಾರಿಗಳು ಅಂತ ಹೇಳ್ಬೋದು ಒಂದೆರಡು? ನಾವು ತಿನ್ನುವ ಕೆಲವೊಂದು ತರಕಾರಿಗಳ ಗುಂಪಿಗೆ ಈ ಕಲ್ಲಂಗಡಿ ಹಣ್ಣು ಅಥವಾ ವಾಟರ್ ಮೆಲಾನ್ ಸೇರಿಕೊಂಡಿದೆ. ಯಾವುದದು? ನಾವು ಕೆಲವೊಂದು ತರಕಾರಿಗಳನ್ನು ಹಸಿಯಾಗಿ ತಿಂತೀವಿ. ಯಾವ ತರಕಾರಿ ಗುಂಪಿಗೆ ಸಂಬಂಧಪಟ್ಟಂತಹ ಬೆಳೆ ಅಥವಾ ಆ ಕುಟುಂಬದ ಸಹೋದರ ಬೆಳೆ ಇದು? ಅದೇ ಯಾಕೋ ನಿಧಾನಕ್ಕೆ ಕೇಳಿಸ್ತಾ ಇದೆ ನಿಮಗೆ ಅಲ್ವಾ? ನಮ್ಗೆ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಹೌದು ಹೌದು, ಇರಲಿ. ಮುಂದಿನ ಕೇಳುಗರಿಗೆ ಈ ಪ್ರಶ್ನೆನ ಮುಂದಿಡ್ತೀವಿ, ನೋಡೋಣ. ಅದೇ ಒಳ್ಳೇದಾಗ್ಲಮ್ಮ, ನೋವನ್ನು ಕಡಿಮೆ ಮಾಡ್ಕೊಳ್ಳಿ, ಜೀವನದಲ್ಲೇ ಸಂತೋಷವಾಗಿರ್ರಿ. ಎಲ್ಲರಿಗೂ ನೋವುಗಳು ಬಂದೇ ಬರ್ತವೆ, ಎಲ್ಲರ ಜೀವನದಲ್ಲಿನೂ ಕಷ್ಟಗಳು ಬಂದೇ ಬರ್ತವೆ. ಆದರೆ ಆ ಕಷ್ಟಗಳನ್ನು ತುಂಬ ದಿನಗಳ ಕಾಲ ಇಟ್ಕೊಳ್ಳೋದು ಒಳ್ಳೇದಲ್ಲ. ಶುಭವಾಗಲಿ ಅಮ್ಮ, ಧನ್ಯವಾದ, ನಮಸ್ಕಾರ ತಾಯಿ. ಕೇಳಿದ್ರೆ ಕಷ್ಟ ಇಲ್ಲದ ಜೀವನ ಜೀವನವೇ ಅಲ್ಲ ಅಂತ ಹೇಳೋದಿದೆ. ಆದರೆ ಇದು ಹೇಳಿದಷ್ಟು ಸುಲಭ ಅಲ್ಲ ಅಂತ ಮಾತಾಡೋದಿದೆ. ಯಾರಿಗೆ ಕಷ್ಟಗಳು ಬರೋದಿಲ್ಲ ಹೇಳಿ? ಕಷ್ಟಗಳು ಬಂದೇ ಬರ್ತವೆ, ಸ್ವೀಕರಿಸಲೇಬೇಕು, ನಿಭಾಯಿಸಲೇಬೇಕು. ಅದರಲ್ಲೂ ಕೃಷಿಕರಿಗೆ ಕಸುಬಿನಲ್ಲಿ ಕುಟುಂಬದಲ್ಲಿ ಕಷ್ಟಗಳು ಆಗಾಗ್ಗೆ ಎದುರಾಗ್ತಾ ಇರ್ತವೆ. ಅವನ್ನ ನಿಭಾಯಿಸುವ ನಿಟ್ಟಿನಲ್ಲಿ ನಾವು ಕಾರ್ಯತಂತ್ರಗಳನ್ನು ರೂಪಿಸಿಕೊಂಡ್ರೆ ಒಳ್ಳೆಯದೇ. ಒಂದು ಕರೆಯನ್ನು ಸ್ವೀಕರಿಸ್ಬೋದಂತ ಅನ್ನಿಸ್ತದೆ, ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು ಹೇಳಿ, ತಮ್ಮ ಹೆಸರು? ಹೌದು, ಯಾರು ತಮ್ಮ ಹೆಸರು? ಓ, ಉತ್ತರ ಹೇಳೇ ಬಿಟ್ಟು ಕಟ್ ಮಾಡಿಬಿಟ್ರು, ಒಳ್ಳೆಯದೆ. ಸೌತೆಕಾಯಿ ಗುಂಪಿಗೆ ಕಲ್ಲಂಗಡಿ ಹಣ್ಣು ಸೇರ್ಪಡೆ ಆಗುತ್ತೆ, ಕುಕುರ್ಬಿಟೇಸಿ ಕುಟುಂಬ. ಶತ್ರುಗಳ ಇಲ್ಲಿಗೆ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ಮುಂದಿನ ವಾರ ಬೆಂಗಳೂರಿನಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿರುವ PM ಜಗದೀಶ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನನ್ನ ಕೊನೆಯ ಕಾರ್ಯಕ್ರಮ ಇದು ಶ್ರೋತೃಗಳೇ. ಯಥಾರೀತಿ ಕೃಷಿ ಕಾರ್ಯಕ್ರಮಗಳು ಮುಂದುವರಿತವೆ, ಕೃಷಿ ಕಾರ್ಯಕ್ರಮಗಳು ನಿಮಗೆ ಉಪಯುಕ್ತವಾಗಿ ಮೂಡಿಬರ್ತವೆ. ಧನ್ಯವಾದಗಳು. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ನಿಧನ ಸುದ್ದಿ: ಕಾಯಿಮಾನಿ ಕುಮಟೂರು ಕಾರಳಾನ, ಮಂಜೀರ ರಮೇಶ್ ಹೆಂಗಡ ಮೂವು, ಸುರೇಶ್ ಭೀಮಯ್ಯಂಗ ಇಂದು ಮರಣಪಟ್ಟಿತು. 41 ಬಯತ್ರ ಮಂಜೀರ ಸುರೇಶ್ ಭೀಮಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಜಂದ್ರ ಮೀದ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್, ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಒತ್ತಾಯಿರು ಕಲ್ಲುಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಮೇ 10 ನಡೆಯುವ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಸ್ವೀಪ್ ಕಾರ್ಯಕ್ರಮದ ಅಂಗವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗ ಮತದಾನದ ಬಗ್ಗೆ ತಮ್ಮ ಪೋಷಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ, ಅಲ್ಲಿ ಪತ್ರ ಬರೆಯುವ ಮೂಲಕ ಮತದಾನದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿದರು. ಮಡಿಕೇರಿ ಆಕಾಶವಾಣಿಯಿಂದ ಏಪ್ರಿಲ್ 20 6:50 ಪ್ರಸ್ತುತಪಡಿಸುವ ಹಾಗೆ ಬಿಸಿಲಿನ ಪರಿಸ್ಥಿತಿಯಲ್ಲಿ ಕಾಫಿನ ಬೆಳೆನ ರಕ್ಷಣೆ ಮತ್ತು ಪೋಷಣೆ ಬಗ್ಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆನ ವಿಜ್ಞಾನಿ ಎಸ್ಎಲ್ ಪಾಟೀಲ್ ಅವರು ವಿವರವಾದ ಸಲಹೆಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವೆ. ಇದರಲ್ಲಿ ತುಂಬಾ ಉಪಯೋಗಕರಾದ ಮಾಹಿತಿ ಕೂಡ ಇದ್ದರೆ ತಿಳಿ ಮಡಿಕೇರಿ ಆಕಾಶವಾಣಿ ನಿಲಯದ ಕಾರ್ಯಕ್ರಮ ನಿರ್ವಾಹಕರಾದ ವಿಜಯ ಅಂಗಡಿ ಅವರು ತಿಳಿಸಲು. ಚಟ್ಟಿಮನಿ ಗ್ರಾಮದ ಕೆದಂಬಡಿ ಕ್ರಿಕೆಟ್ ಆಟದ ಬಣನಿ ಕೆದಂಬಡಿ ರಾಮಯ್ಯಗೌಡ ನೆನಪಿಗಾಗಿ ಆಯೋಜಿಸಿದ್ದ 27ನೇ ವರ್ಷದ ಕೆದಂಬಡಿ ಕಪ್ 2023 ಇಂದಿನ ಪಂದ್ಯಾಟಲ್ಲಿ ಕುದುಪಜೆ ಮೇಲ್ಚೆಂಬು ಉಳುವಾರನ ಕುಟುಂಬಗ ಮುಂದಿನ ಹಂತಕ್ಕೆ ತಲುಪಲು. ನಾಳಿನ ಪಂದ್ಯಾಟಲ್ಲಿ ಪರ್ಲಕೋಟಿ ಪಾಣತಲೆ ಪೋರೇನ ಕಲ್ಲುಮುಟ್ಲು ಪಾರೆಮಜ್ಜಲು ಪಾಂಡಿ ಕಲ್ಲುಗದ್ದೆ ಕೂಡಕಂಡಿ ಕುಟುಂಬಗಳೊಟ್ಟಿಗೆ ಪಂದ್ಯಾಟ ನಡೆದಿದೆ. ಕೊಡಗು ಜಿಲ್ಲಾ ಮತದಾರರ ಜಾಗೃತಿ ಸಮಿತಿ ಮತ್ತು ಜಿಲ್ಲಾಡಳಿತ ಈ ಸಲ ಮತದಾರರ ಜಾಗೃತಿ ರಾಯಭಾರಿಗಳನ್ನಾಗಿ ಮೇಕೇರಿ ಗ್ರಾಮದ ಈಶ್ವರಿ, ಕುಶಾಲನಗರದ ಬಸವರಾಜ್ ಬಡಿಗೆ, ಗೃಹರಕ್ಷಕ ದಳದ ಸಿಬ್ಬಂದಿ ರವಿ ಮುತ್ತಪ್ಪ ಅವರನ್ನ ಮೇ 10 ನಡೆಯುವ ಕರ್ನಾಟಕ ವಿಧಾನಸಭೆನ ಮತದಾರರ ಜಾಗೃತಿ ರಾಯಭಾರಿಗಳನ್ನಾಗಿ ಆಯ್ಕೆ ಮಾಡಲು. ಕೊಡಗು ಜಿಲ್ಲೆನ ಮತಗಟ್ಟೆಗಳಿಗೆ ಪ್ರತಿಯೊಬ್ಬರೂ ಮತದಾರರು ಹೋಗಿ ತಪ್ಪದೇ ಹಕ್ಕನ ಚಲಾಯಿಸಿ ಮತ ಚಲಾಯಿಸುವುದು ಪ್ರತಿ ಪ್ರಜೆಯ ಹಕ್ಕು. ಈ ಹಕ್ಕನ ತಪ್ಪದೇ ಯಾವುದೇ ಹೆದರಿಕೆ ಇಲ್ಲದೆ ಚಲಾಯಿಸಿ ತೆಳುವ ಸಂದೇಶನ ಈ 3 ರಾಯಭಾರಿಗ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಸಾರುವೆ. ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡದೆ ವ್ಯವಸ್ಥಿತವಾಗಿ ಚುನಾವಣಾ ಕಾರ್ಯ ನಿರ್ವಹಿಸುವಂಗೆ ಮತಗಟ್ಟೆ ಅಧಿಕಾರಿಗ ಮತ್ತು ಸಹಾಯಕ ಮತಗಟ್ಟೆ ಅಧಿಕಾರಿಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿಯು ತಿಳಿಸಲು. ಚುನಾವಣೆ ಕೆಲಸನ ಶ್ರದ್ಧೆಯಿಂದ ನಿರ್ವಹಿಸಕ್ಕೂ ಯಾವುದೇ ರೀತಿಯ ಆತಂಕ ಹೆದರಿಕೆಯನ್ನ ಪಡ್ಕಾಗದು. ಚುನಾವಣಾ ಆಯೋಗದ ನಿರ್ದೇಶನಂಗೆ ವಿದ್ಯುತ್ಮಾನ ಮತಯಂತ್ರ, ವಿವಿಪ್ಯಾಟ್ ಮತ್ತಿತರ ಬಗ್ಗೆ ಮಾಹಿತಿನ ಪಡೆದು ವ್ಯವಸ್ಥಿತವಾಗಿ ಕರ್ತವ್ಯ ನಿರ್ವಹಿಸಕ್ಕೂ ತಿಳಿವು ಹೇಳ್ದು. ಕುಶಾಲನಗರದ ಹತ್ತಿರ ಇರುವ ಕಾವೇರಿ ನಿಸರ್ಗಧಾಮ ಪ್ರವಾಸಿ ಕೇಂದ್ರಕ್ಕೆ ಹೋಗುವ ತೂಗು ಸೇತುವೆ ಕೆಲಸ ಈಗ ಮುಗಿತಾ ಬಂದಿದ್ದು, ಇನ್ನು ಸ್ವಲ್ಪ ದಿನಗಳಲ್ಲಿ ಸೇತುವೆಯನ್ನ ಪ್ರವಾಸಿಗರ ಬಳಕೆಗೆ ತೆರೆದೇವೆ ತಿಳಿ ಅರಣ್ಯ ಇಲಾಖೆನ ಅಧಿಕಾರಿಗ ತಿಳಿಸಲು. ಕಾವೇರಿ ಹೊಳೆಗೆ ಅಡ್ಡಗಿ ಕಟ್ಟಿದ್ದ ಸೇತುವೆ ಬಳಸಿಕೆ ಆಗದ ಸ್ಥಿತಿಯಲ್ಲಿದ್ದ ಹಿನ್ನೆಲೆಯಲ್ಲಿ ಮರದ ಪಾರ್ನ ಬಳಸಿ ನಿರ್ಮಾಣ ಮಾಡಿದ್ದ ತಾತ್ಕಾಲಿಕ ಸೇತುವೆ ಮೂಲಕ ನಿಸರ್ಗಧಾಮಕ್ಕೆ ಹೋಗಿ ಪ್ರವಾಸಿಗರಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ತೂಗು ಸೇತುವೆ ಕೆಲಸ ಮುಗ್ದೆ ತಿಳಿ ಅರಣ್ಯ ಅಧಿಕಾರವು ತಿಳಿಸಲು. ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಇರುವ ವೆಲ್ಲಿಂಗ್ಟನ್ ಸ್ಟಾರ್ ಕಾಲೇಜಲ್ಲಿ ತರಬೇತಿ ಪಡೆದ ವಿಂಗ್ ಕಮಾಂಡರ್ ಮಂದಬಂಡ ತಿಮ್ಮಯ್ಯ ಅವು ಜನರಲ್ ತಿಮ್ಮಯ್ಯ ಪ್ರಶಸ್ತಿಗೆ ಭಾಜನರಾಗಳು. ತರಬೇತಿಯಲ್ಲಿ ಎಲ್ಲಾ ವಿಭಾಗದಲ್ಲಿ ಒಳ್ಳೆ ಪ್ರದರ್ಶನ ತೋರಿಸುವಂತಹ ವಿದ್ಯಾರ್ಥಿ ಅಧಿಕಾರಿಗಳಿಗೆ ಕೊಡುವಂತಹ ಜನರಲ್ ತಿಮ್ಮಯ್ಯ ಪ್ರಶಸ್ತಿ ಪಡೆದ ಜನರಲ್ ವಿಂಗ್ ಕಮಾಂಡರ್ ತಿಮ್ಮಯ್ಯ ಅವು ಮಂದಬಂಡ ಸದಾರಜಿನಿ ಅವರ ಮಂಗ. ಜಿಲ್ಲೆನ ಮತದಾರರಲ್ಲಿ ಮತದಾನದ ಬಗ್ಗೆ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಶ್ರೀಶಕ್ತಿ ಜಿಲ್ಲಾ ಒಕ್ಕೂಟದ ಕೂಡುಕೂಟಲ್ಲಿ 30 ಮಾರ್ಚ್ ಹೊತ್ತರೆ 10 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ರಂಗೋಲಿ ಪೈಪೋಟಿನ ಏರ್ಪಾಡು ಮಾಡಲಾಗಿದ್ದು, ರಂಗೋಲಿ ಪುಡಿ ಮತ್ತು ಹೂನ ಬಳಸಿಕೊಂಡು 18 ವರ್ಷದ ಮೇಲಿರುವ ಹೆಣ್ಣು ಮಕ್ಕಳ ನಡೆಯುವ ಈ ರಂಗೋಲಿ ಪೈಪೋಟಿಲಿ ಮತದಾನದ ಮಹತ್ವ ತಿಳುವ ವಿಷಯದಲ್ಲಿ ರಂಗೋಲಿ ಹಾಕಿಕೆ ಇಷ್ಟರವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕು. ಭಾರತ ಚುನಾವಣಾ ಆಯೋಗದ ನಿರ್ದೇಶನಂಗೆ ಕರ್ನಾಟಕ ರಾಜ್ಯ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದ್ದು, ಮಾದರಿ ನೀತಿ ಸಂಹಿತೆ ಜಾರಿಯಾಗಿಟ್ಟು ಆ ನಿಟ್ಟಲ್ಲಿ ಏಪ್ರಿಲ್ 20ರವರೆಗೆ ನಾಮಪತ್ರವನ್ನು ತಕ್ಕೊಂಡು 21ರಂದು ನಾಮಪತ್ರಗಳ ಪರಿಶೀಲನೆ ಹಾಗೆ 24ರಂದು ನಾಮಪತ್ರನ ವಾಪಸ್ ಪಡೆಯಕ್ಕೆ ಚುನಾವಣಾ ಪಟ್ಟಿ ನಿಗದಿಯಾಗಿಟ್ಟು 5 ಜನರಿಗಿಂತ ಮೇಲಿರುವ ಹಾಗೆ ಜಾಸ್ತಿ ಸಂಖ್ಯೆಯಲ್ಲಿ ಜನ ಗುಂಪು ಸೇರಿದು ಮತ್ತು ಯಾವುದೇ ಮೆರವಣಿಗೆ ಸಭೆ ಸಮಾರಂಭ ನಡೆಸೋದು ಯಾವುದೇ ಮಾರಕಾಸ್ತ್ರನ ಹಿಡ್ಕೊಂಡು ಓಡಾಡೋದನ್ನು ಕೂಡ ನಿಷೇಧಿಸಲಾಗಿತ್ತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. Get ready to experience the thrill of driving with all-new Skoda Kushaq Onix Edition. With 5-star NCAP-rated compact SUV, LED headlamps with DRL, dual-tone interiors, rear wiper and defogger, automatic climate control and reverse parking sensors. For bookings and test drive, visit Palace Skoda, Saraswathipuram next to West Side and Kudgali near to Excel Public School, Mysuru. Prices start at just ₹12.39 lakh. Hurry, conditions apply. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಇದೇ ಏಪ್ರಿಲ್ ಇರುವ ದಂಡಾಂಗ ನಾಪುಕುಲ್ ಜನರಲ್ ತಿಮ್ಮಯ್ಯ ಕಳಿಪರಂಬಲ ನಡಪ 21ನೇ ಬಾಳೆಯಡ ಕ್ರಿಕೆಟ್ ನಮ್ಮ ದಂಡಾಯಿರ್ತ 23ಂಗ ಇಕ್ಕಾಕಲೆ 250 ದಂಡ ಒಕ್ಕಕಾರ ಎಂಟ್ರಿ ಮಾಡಿತ್ತು, ದಾಖಲು ಮಾಡಿತ್ತು. ಎಲ್ಲ ಒಕ್ಕಕಾರಕ್ಕೂ ನಲ್ಲಾಮೆ ಇರುವ ದಂಡಾಂಗ 10 ಗಂಟೆಗೆ ನಡಪ ನಮ್ಮರ ಉದ್ಘಾಟನೆಗೆ ಕೊಡವ ಸಾಧಕಂಗ ಕರ್ನಲ್ ಮಾಚಿಮಂಡ ಮುತ್ತಪ್ಪ, ಕರ್ನಲ್ ಪುಟ್ಟಿಚಂಡ ಗಣಪತಿ, ಮಹಾವೀರ್ ಚಕ್ರ ಶ್ರೀಲಂಕಾವಾರ್, ಶ್ರೀಮತಿ ಬೊಳ್ಳಂಡ ಪ್ರಮೀಳಾ ಅಯ್ಯಪ್ಪ ಒಲಿಂಪಿಯನ್, ಜಮ್ಮಡ ಪ್ರೀತಿ ಅಯ್ಯಪ್ಪ ಮೌಂಟೇನಿಯರ್ ಕೂಡುನನಕೆ, ಕೊಡವ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಕೀತಿಯಂಡ ಕಾಶನ್ ಮುಖ್ಯ ಬಿಂದುವ ಇಪ್ಪ ಕೂಟಕ್ಕೆ ಕೊಡವತಿ ಬೊಮ್ಮಕ್ಕಡ ಕ್ರಿಕೆಟ್ ಪ್ರದರ್ಶನ ಕಳಿಕೂಟ ಉಂಡು. ಕೊಡಗರ ಕ್ರೀಡಾಭಿಮಾನಿಯ ಏರ ಕಣಕಲು ಕೂಡಿಯಾಡೋಣ ಬಾಳೆಯಡ ಒಕ್ಕಕಾರ ಕಟ್ಟಂಡಿತ್ತು. JNJ Coffee Works, ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲನ ನಲ್ಲ ಕ್ರಯ ತೋರ್ತವ. JNJ Coffee Works, ಕುಕ್ಲೂರು ಕೊಳುವಂಡ ಕಾರ್ಯಪ್ಪ 9448721469. ಚೇಂದಿರ ಒಕ್ಕಡ ಗುರುಕಾರಣಂಗ್ ಮೀದಿ ಬೆಪ್ಪ ಕೊಯ್ಮೆನ ಇದೇ 19ನೇ ತಾರೀಕು ನಾಳೆ 14 ಪೊಲಕ 9 ಗಂಟೆಂಜ ಬೇಗೂರು ಗ್ರಾಮತ್ಲುಳ್ಳ ಒಕ್ಕ ಕೈಮಡತ್ಲು ಬೆಚ್ಚಣಿತ್ತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದೋಣಂದು ಚೇಂದಿರ ಒಕ್ಕಕಾರ ಕಟ್ಟಂಡಿತ್ತು. ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ರಂಜಾನ್, ವಿಶು, ಈಸ್ಟರ್ ಹಬ್ಬಗಳ ಬಟ್ಟೆಗಳ ವಿಶೇಷ ಸಂಗ್ರಹ. ಖರೀದಿಸಿ ಉಚಿತ ಕೂಪನ್ ಮೂಲಕ ಗೆಲ್ಲಿರಿ ರೆನಾಲ್ಟ್ ಫೀಟ್ ಕಾರ್. ಇಮ್ಯಾನುವೆಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ನರಿಯಂದಡ ಶ್ರೀ ಭಗವತಿ ಮತ್ತು ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಉತ್ಸವ ಇದೇ 21ರವರೆಗೆ ನಡೆಯಲಿದೆ. ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಅಲಂಕಾರ ಪೂಜೆ, ಸಂಜೆ 4 ಗಂಟೆಗೆ ಅವಭೃತ ಸ್ನಾನ, 20ರಂದು ಗುರುವಾರ ಸಂಜೆ ಕ್ಷೇತ್ರಪಾಲ ಕೋಲ, 21ರಂದು ಶುಕ್ರವಾರ ಬೆಳಿಗ್ಗೆ ವಿಷ್ಣುಮೂರ್ತಿ ದೇವರ ಕೋಲ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, ಬಿಬಿಎ, ಬಿಸಿಎ, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147810330. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇಂಡುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ. ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಕೊತ್ತನಕ್ಕೆ ಕರ್ನಾಟಕ ರಾಜ್ಯ ವಿಧಾನಸಭೆಗೆ ಮೇ 10ನೇ ಚುನಾವಣೆ ನಡೆತನಕ್ಕೆ ಘೋಷಣೆ ಮಾಡಿದಂಗೈತೆ. ಪಿಂಜ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿಂಜಂಡು ನಾಮಪತ್ರ ಇಡೋಕೆ ಪರಿಶೀಲನೆ ನಡೆತೋಕೆ ಅನ್ನನೇ ನಾಮಪತ್ರ ವಾಪಸ್ ಎಡ್ತೋಕೆ ನಾಳೆ ನಿರ್ಕೆ ಮಾಡಿದಂಗೈತೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹತ್ರ ಚುನಾವಣಾಧಿಕಾರಿಯರ ಕಚೇರಿ ಪರಂಬರ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಬಂಧಕ ಆಜ್ಞೆ ಜಾರಿ ಮಾಡಿತು. ಮಡಿಕೇರಿ ತಾಲೂಕು ದಂಡಾಧಿಕಾರಿಯನ್ನು ತಾಲೂಕು ತಹಶೀಲ್ದಾರ್ ಆದೇಶ ಮಾಡಿತು. ಪ್ರತಿಬಂಧಕ ಆಜ್ಞೆ ಜಾರಿಯಲ್ಲಿ ಪನ್ನಾರತು ಚುನಾವಣಾಧಿಕಾರಿ ಕಚೇರಿ ಪರಂಬರ 100 ಮೀಟರ್ ವ್ಯಾಪ್ತಿಯಲ್ಲಿ ಅಂಜಾಂಗಂಜ ಅಧಿಯಾನ ಸಾರ್ವಜನಿಕಂಗ ಒರೇ ಜಾಗತ್ತು ಗುಡ್ಡೆ ಕೊಡುವ ಅನುಮತಿ ಇಲ್ಲದೆ ಮೆರವಣಿಗೆ ಪೋಪ ಸಭೆ ಸಮಾರಂಭ ನಡೆತುವ ಏದೇ ತರತರ ಹತ್ಯೆಯನ್ನು ನಡೆದಂಡು ತಿರಿಗಳಿಪ್ಪ ಫ್ಲೆಕ್ಸ್ ಬ್ಯಾನರ್ನನ್ನು ಪುಡ್ಚಂಡು ಸುದ್ದಿ ಕಳಿಪ ಕೊಡದನಕ್ಕೆ ಸಾರ್ವಜನಿಕ ನೈತಿಕತೆಗೆ ತೊಂದರೆ ಅಪನತ್ತ ಇಲ್ಲೆಂಗೆ ಅಶಾಂತಿಗೆ ಪುರುಡು ಕೊಡಪ್ಪಂತ ಕೆಲಸನ ಮಾಡೋನಕ್ಕೆ ಇಲ್ಲ ಇದೇ 24 ನಡಪದ್ರೆ ಕೆತ್ತನೆ ಜಾರಿಲಿಪ್ಪ ಈ ಆದೇಶತ್ರ ಉಲ್ಲಂಘನೆ ಮಾಡೋದಂಗಡ ಮೀದ ಕಾನೂನು ಕೊತ್ತನಕ್ಕೆ ಕ್ರಮ ಎಡ್ತವಂದು ಮಡಿಕೇರಿ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಅನ್ನ ಕಿರಣ್ ಅಯ್ಯಂಗ ಅರಿಚಿಟ್ಟಿತು. ಕುಶಾಲನಗರದ ಪಕ್ಕ ಉಳ್ಳ ಕಾವೇರಿ ನಿಸರ್ಗಧಾಮ ಪ್ರವಾಸಿ ಕೇಂದ್ರಕ್ಕೆ ಪೋಪ ತೂಂಗು ಸೇತುವೆ ಕಾಮಗಾರಿ ಇದಕ್ಕೆ ತಿಂದಣ ಬಂದಿತ್ತು. ಇದಕ್ಕೆ ಚನ್ನ ದಿನತ್ತು ಸೇತುವೆನ ಪ್ರವಾಸಿಗಳ ಬಳಕೆಗೆ ತರಪಾನುಂಡು ಅರಣ್ಯ ಇಲಾಖೆಯ ಅಧಿಕಾರಿ ಅರಿಚಟಿತು. ಕಾವೇರಿ ಪೊಳಕ್ಕೆ ಅಡ್ಡಾಯಿತು ಕಟ್ಟಿತಿಂಜ ಪಳೆಯ ಸೇತುವೆ ಬಳಸೋಕೆ ಕೈಯತನದ ಸ್ಥಿತಿಯಲ್ಲಿ ಜನಗೊಂಡು ಮರತರ ಪಾಲತನ ಬಳಸಿ ನಿರ್ಮಾಣ ಮಾಡಿತಿಂಜ ತಾತ್ಕಾಲಿಕ ಸೇತುವೆ ಮೂಲಕ ನಿಸರ್ಗಧಾಮಕ್ಕೆ ಪೋಪಕ್ಕೆ ಪ್ರವಾಸಿಗೆ ವ್ಯವಸ್ಥೆ ಮಾಡಿತಿಂಜತ್ತು. ಇಕ್ಕ ಸುಮಾರು 44 ಲಕ್ಷ ರೂಪಾಯಿ ಖರ್ಚಲು ನಡೆತನ ನಿರ್ವಹಣೆಯ ಕಾಮಗಾರಿ ಇದಕ್ಕೆ ತಿಂದಣ ಬಂದಿತ್ತು. ಇನ್ನು ದಂಡ ದಿನತ್ತು ಪುದಿಯ ಸೇತುವೆ ಮೂಲಕ ನಿಸರ್ಗಧಾಮಕ್ಕೆ ಪೋಪಕ್ಕೆ ಪ್ರವಾಸಿಗೆ ಅನುಕೂಲ ಮಾಡಿಕೊಡಪ್ಪ ಅಂದು ಕುಶಲನಗರ ವಲಯಾರಣ್ಯಾಧಿಕಾರಿ ಅರಿಚಟಿತು. ಜಿಲ್ಲೆಯ ಮತದಾರಂಗಗಳಲ್ಲಿ ಮತದಾನತರ ಮೀದ ಅರಿವಿಕೆ ಬಳತನಿಟ್ಟಲು ಜಿಲ್ಲಾ ಮತದಾರಂಗಡ ಶಿಕ್ಷಣ ಪಿಂಜ ಸಹಭಾಗಿತ್ವ ಸಮಿತಿ ಪಿಂಜ ಸ್ತ್ರೀಶಕ್ತಿ ಸಂಘಟನೆ ಜಿಲ್ಲಾ ಒಕ್ಕೂಟತ್ರ ಕೂಡಿಕೊಟ್ಟಿತು. ಇದೇ 30 ಬಳಕ 10 ಗಂಟೆಗೆ ಮಡಿಕೇರಿಯ ಗಾಂಧಿ ಪರಂಪಲು ರಂಗೋಲಿ ಪೈಪೋಟಿನ ಏರ್ಪಾಡು ಮಾಡಿತು. ರಂಗೋಲಿ ಪುಡಿ ಪಿಂಜ ಪೂ ಬಳಸಿಂಡು 18 ಪೈತ ಕಡಿದ ಪೊಮ್ಮಕ್ಕ ನಡಪಂತ ಈ ರಂಗೋಲಿ ಪೈಪೋಟಿಲು ಮತದಾನತರ ಮಹತ್ವದ ನಾಣು ಅಂತ ರಂಗೋಲಿನ ಬಿಡ್ತೋಕೆ ಇರಾದೇವಳು 30